ಕಮ್ಮಿ ಆದ್ರೆ ಕೆಲವರು ಹೇಳ್ತಾರೆ ನಿಮಗೆ ಡಯಾಬಿಟಿಸ್ ಇದೆ ಕಹಿ ತಿನ್ನಿ ಅಂತ. ಇವರು ಹಾಲುಕಾಯಿ ಸೊಪ್ಪು ಮೆಂತೆ ಹಿಟ್ಟು ತಿಂದು ತಿಂದು ಒಳಗಿಂದ ಸಕ್ಕರೆ ಕಮ್ಮಿ ಆಗ್ಬಿಟ್ರೆ ಕಡೆಗೆ ಕಿಸೆಯಲ್ಲಿ ಒಂದು ಸಕ್ಕರೆ ಮಾತ್ರ ಇಟ್ಕೊಳ್ಳಿ ಅದನ್ನು ತಲೆದಲ್ಲಿ ಬಿಟ್ಟಿದೆ ಅಂತಾರೆ. ಕಡೆಗೆ ಸಕ್ಕರೆ ಕಮ್ಮಿ ಆದ್ರೂ ತಲೆದಲ್ಲಿ ಬಿಡ್ತಾರೆ, ಸಕ್ಕರೆ ಮಾತ್ರ ಕೊಡ್ತಾರೆ. ಕಿಸೆಯಲ್ಲಿ ಸಕ್ಕರೆ ಅಂಶ ಕಮ್ಮಿಯಾಗಿ ಮನುಷ್ಯ ಮೂರ್ಛೆ ಹೋಗೋದಿದೆ. ಉಪ್ಪಿನ ಅಂಶ ದೇಹಕ್ಕೆ ಜಾಸ್ತಿ ತಿನ್ನಬಾರ್ದು ಅಂತಾರೆ ಡಾಕ್ಟರ್. ಉಪ್ಪು ಹೆಚ್ಚು ತಿನ್ನಬಾರ್ದು ಒಳ್ಳೇದಲ್ಲ. ಉಪ್ಪು ಕಮ್ಮಿ ಆಗಿಬಿಟ್ರೆ ಮನುಷ್ಯ ಪ್ರಜ್ಞಾಹೀನ ಅಂತಾರೆ. ಉಪ್ಪು ಎಷ್ಟು ಬೇಕೋ ಅಷ್ಟು ಪ್ರಪೋರ್ಷನ್ ಆಗಿ ಪ್ರಾಣದೇವರು ಸಪ್ಲೈ ಮಾಡಿದ್ರೆ ಆಯ್ತು, ಕಮ್ಮಿ ಮಾಡಿದ್ರು ಪ್ರಾಬ್ಲಮ್, ಜಾಸ್ತಿ ಆದ್ರೂ ಪ್ರಾಬ್ಲಮ್. ಹಾಗೆ ಪ್ರೆಷರ್ ಜಾಸ್ತಿ ಆದ್ರೂ ಪ್ರಾಬ್ಲಮ್, ಕಮ್ಮಿ ಆದ್ರೂ ಲೋ ಪ್ರೆಷರ್ ಪ್ರಾಬ್ಲಮ್, ಪ್ರೆಷರ್ ಜಾಸ್ತಿ ಆದ್ರೆ. ಅದರಿಂದ ಪ್ರತಿಯೊಂದು ಪ್ರಪೋರ್ಷನ್ ಆಗಿ ಎಲ್ಲೆಲ್ಲಿ ಯಾವ ಯಾವ್ದು ಸಪ್ಲೈ ಆಗ್ಬೇಕು ಅಲ್ಲಲ್ಲಿ ಅದನ್ನ ವ್ಯವಸ್ಥೆ ಮಾಡ್ತಾ ಇರುವಷ್ಟು ಕಾಲ ಎಲ್ಲ ಇಂದ್ರಿಯಾದಿವಾರ ದೇವತೆಗಳಿಗೆ ಶಕ್ತಿ ಬರುತ್ತೆ. ನಾವು ಯದಷ್ಟಾದಿ ಯದ್ವಿಪತಿ ದೇಹ ಇತರಾದ್ರೂ ಪ್ರಾಣಾನವತಿ ಇಂತ ನಾವು ತಿಂದ ನಾವು ಕುಡಿದ ಆಹಾರವನ್ನ ದೇಹದ ಸಮಸ್ತ ಇಂದ್ರಿಯ ಭಾಗಗಳಿಗೆ ಕೊಟ್ಟು ಆ ಇಂದ್ರಿಯಾಭಿಮಾನಿಗಳಿಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ತನಗೋಸ್ಕರ ಅಲ್ಲೇ ಅಲ್ಲ, ಅದನ್ನ ಪ್ರಾಣ ಇಲ್ಲದೇ ಇದ್ರೆ ಇವ್ರಿಗೆ ಆಹಾರವೇ ಇಲ್ಲ, ಪ್ರಾಣವೇ ಇಲ್ಲ. ಏತಮು ಏವ ಅಂತತಃ ವಿತ್ವಾ ಉತ್ಕ್ರಾಮತಿ, ಅಷ್ಟೇ ಅಲ್ಲಪ್ಪ, ಏತಮು ಏವ ಅಂತತಃ ವಿತ್ವಾ ಉತ್ಕ್ರಾಮತಿ, ಕೊನೆಯದಾದರೂ ಉತ್ಕ್ರಾಮತಿ ದೇಹದಲ್ಲಿ ಇರುವಾಗ ದೇಹಕ್ಕೆ ಅನ್ನ ನೀರು ಕೊಟ್ಟು ಇದನ್ನು ರಕ್ಷಣೆ ಮಾಡಿದ. ಅಷ್ಟೇ ಅಲ್ಲ, ಅಂತತಃ ಉತ್ಕ್ರಾಮತಿ ದೇಹವನ್ನು ಬಿಟ್ಟು ಹೊರಗೆ ಹೋಗ್ತಾರೆ, ದೇಹ ತ್ಯಾಗ ಮಾಡಿ ಹೋಗ್ತಾರೆ. ಆದರೂ ಪ್ರಾಣದೇವರೇ ಕರ್ಕೊಂಡು ಹೋಗಬೇಕು. ಅಂತತಃ ಕೊರವೆ ಚರ್ಮ ಶರೀರವನ್ನು ತ್ಯಾಗ ಮಾಡಿದ ಮೇಲೆ ಅವರನ್ನ ಭಗವಂತನ ವೈಕುಂಠಕ್ಕೆ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗುವನು ಇವನೇ. ಅದರಿಂದ ಇವನ್ ನಿತ್ಯ ಸಂಗಾತಿ. ಈಗ ದೇಹದ ಒಳಗಿದ್ದಾಗ ಅನ್ನ ನೀರು ಸಪ್ಲೈ ಮಾಡಿ ದೇಹಕ್ಕೆ ತ್ರಾಣ ಕೊಟ್ಟ, ದೇಹ ಬಿಟ್ಟು ಹೋಗುವಾಗಲೂ ಅವನೇ ಕರ್ಕೊಂಡು ಹೋಗಬೇಕು. ಮೋಕ್ಷಕ್ಕೆ ಹೋಗುವಾಗಲೂ ಏತಮು ಏವ ಅಂತತಃ ವಿತ್ವ, ಕೊನೆಗಾದರೂ ಏತಮು ಏವ ವಿತ್ವ, ಈ ಪ್ರಾಣದೇವರನ್ನು ಭಗವಂತನ ಮುಖ್ಯ ಪ್ರತೀಕ ಅಂತ ತಿಳ್ಕೊಂಡ್ರೆ ಮಾತ್ರವೇ ಉತ್ಕ್ರಾಮತಿ, ಪ್ರಾಣದೇವರ ಜೊತೆಗೆ ಮೋಕ್ಷಕ್ಕೆ ಹೋಗಲು ಸಾಧ್ಯ. ಅಲ್ಲಿ ಪ್ರಾಣದೇವರು ಮೋಕ್ಷ ಕೊಡದೆ ಹಾಗೆ ಭಗವಂತನನ್ನು ಉಪಾಸನೆ ಮಾಡಿರುವ ಮೋಕ್ಷ, ಮೋಕ್ಷಪ್ರದನಾದ ಮೋಕ್ಷ ವಿಚ್ಛೇದ ಜನಾರ್ದನ ಆದಂತ ಭಗವಂತನಿಂದ ಮೋಕ್ಷ ಇಚ್ಛೆ ಮಾಡುವ ನೀವು ಪ್ರಾಣದೇವರಿಂದ ಮೋಕ್ಷ ಆದರು. ಅದಕ್ಕೆ ಹೇಳಿದರು ವ್ಯಾದದಾತ್ಯೇವ ಅಂತತಃ ಇದೆ ವಿ ಆದದಾದಿ, ಅಂದ್ರೆ ವಿ ಅಂದ್ರೆ ಎಲ್ಲಕ್ಕಿಂತ ವಿಶಿಷ್ಟನಾದ ವಿ ಅಂದ್ರೆ ವಿಷ್ಣು, ಅವನನ್ನು ಆದದಾದಿ ಅಂತ ಭಗವಂತನನ್ನೇ ಕೊಡ್ತಾನಯ್ಯ ಇವನು. ಭಗವಂತ ನಮಗೂ ಸಿಗ್ಬೇಕಾಗಿ ಬಂದ್ರೆ ಇವನು ಸಿಗ್ಬೇಕಾದ್ರೆ ಇವನು ಪ್ರತೀಕದಲ್ಲೇ ಭಗವಂತನ ಉಪಾಸನೆ ಇದ್ದಾನೆ. ಅದರಿಂದ ಅಂತತಃ ಕೊನೆಯದಾಗಿ ಸರ್ವೋತ್ತಮನಾದ ಭಗವಂತನ ಅರಿವು ಕೊಡತಕ್ಕ ಮಹಿಮ, ಸರ್ವೋತ್ತಮನಾದ ಭಗವಂತನ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕ ಮಹಿಮ. ಇಲ್ಲಿ ಬದುಕಿದ್ದಾಗ ಅನ್ನ ನೀರು ದೇಹದಲ್ಲಿ ಎಲ್ಲ ಕಡೆ ವ್ಯಾಪಿಸಿ ನಾವು ದೇಹದಲ್ಲಿ ಪ್ರಾಣದಿಂದ ಆರೋಗ್ಯವಂತರಾಗಿ ಬದುಕುವಂತೆ ಮಾಡುವ ಮಹಿಮ. ಅದರಿಂದ ದುಷ್ಟಶಕ್ತಿಯ ಸಂಹಾರಕ್ಕೆ ಅತ್ಯಂತ ಗಟ್ಟಿಯಾದ ಶಿಲಾಪ್ರತಿಮೆಯಲ್ಲಿ, ಮಣ್ಣಿನ ಪ್ರತೀಕದಲ್ಲಿ ಅಲ್ಲ ಶಿಲಾಪ್ರತೀಕದಲ್ಲಿ ಉಪಾಸನೆ ಮಾಡಿದೆ ಅಂತ ಪ್ರಾಣದೇವರಲ್ಲಿ ಉಪಾಸನೆ ಮಾಡಿ. ಪ್ರಾಣದೇವರಲ್ಲಿ ಉಪಾಸನೆ ಮಾಡಿದಾಗ ಅಸುರನ ಸತ್ತು. ಹಾಗೆ ನಾವು ಕೂಡ ಪ್ರಾಣ ಪ್ರತೀಕದಲ್ಲಿ ಭಗವಂತನನ್ನ ಓಂಕಾರ ವಾಚ್ಯ ಸರ್ವ ವೇದ ವಿದ್ಯಾ ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೆ ನಮ್ಮನ್ನ ವಿರೋಧ ಮಾಡತಕ್ಕಂತಹ ತಮೋ ಗುಣಗಳು, ಆಸುರಿ ಶಕ್ತಿಗಳು ನಮ್ಮ ಮೇಲೂ ಆಸುರಿ ಶಕ್ತಿಗಳು ಧಾರಿ ಮಾಡ್ತಾ ಇವೆ ನಮ್ಮ ಇಂದ್ರಿಯಗಳ ಮೇಲೆ. ಆ ಆಸುರಿ ಶಕ್ತಿಗಳು ನಾಶವಾಗಿ ಹೋಗ್ತವೆ, ಸಾತ್ವಿಕ ಶಕ್ತಿ ಜಾಗೃತವಾಗುತ್ತೆ, ಕಣ್ಣು ಒಳ್ಳೆಯದನ್ನ ನೋಡುತ್ತೆ, ಕಿವಿ ಒಳ್ಳೆಯದನ್ನ ಕೇಳುತ್ತೆ, ಮೂಗು ಒಳ್ಳೆಯದನ್ನೇ ಅಧ್ಯಯನ ಮಾಡುತ್ತೆ, ಮನಸ್ಸು ಒಳ್ಳೆಯದನ್ನೇ ಚಿಂತಿಸುತ್ತೆ, ಬಾಯಿ ಒಳ್ಳೆಯದನ್ನೇ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಅಂದ್ರೆ ಪ್ರಾಣದೇವರ ಅನುಗ್ರಹ ಬರಬೇಕು. ಅಲ್ಲಿ ತನಕ ಆ ಪ್ರತೀಕದ ಅನುಗ್ರಹ ಇಲ್ಲದೆ ನಾವು ನೇರವಾಗಿ ಬೇರೆ ಇಂದ್ರಿಯಗಳ ಮೂಲಕ ಏನು ಉಪಾಸನೆ ಮಾಡಿದರೂ ಕೂಡ ಅದರಿಂದ ಸಾಧಕರಿಗೆ ಭಗವಂತನ ಅನುಗ್ರಹ ಆಗುವುದಿಲ್ಲ. ಇಷ್ಟು ವಿಷಯವನ್ನು ಹೇಳಿ ಮುಂದೆ ಹೀಗೆ ಯಾರಾದರೂ ಉಪಾಸನೆ ಮಾಡಿದ್ರು ಅಂತ ಹಿಂದೆ ಅಂದ್ರೆ ತಮ್ಮ ಅಂಗಿರಾಹ ಉದ್ದೀತ ಉಪಾಸಕ್ರೆ ಏತಮು ಏವ ಅಂಗಿರ ಸಂಬಂಧ್ಯಂತೆ ಅಂಗಾನಾಂ ಯತ್ರ ಸಸ್ತೇನ ತಮ್ಮ ಬೃಹಸ್ಪತಿ ಉದ್ಗೀತಂ ಉಪಾಸಾಂಚಕ್ರೆ ಏತಮು ಏವ ಬೃಹಸ್ಪತಿ ಮನ್ಯಂತೆ ವಾಕಿ ಬೃಹತಿ ತಸ್ಯಾಹ ಯಶಪತಿಸ್ತೇನ ತಮ್ಮ ಅಯಾಸ್ಯಃ ಉದ್ಗೀತಂ ಉಪಾಸಾಂಚಕ್ರೆ ಏತಮು ಏವ ಅಯಾಸ್ಯಂ ಮನ್ಯಂತೆ ಆಸ್ಯಾ ಯದಯತೆ ತೇನ. ಮೂರು ದೃಷ್ಟಾಂತಗಳನ್ನು ಹೇಳ್ತಾರೆ ಈ ಮೂರು ಮಂದಿ ಋಷಿಗಳ ಹೆಸರು ಹೇಳ್ತಾರೆ ಇಲ್ಲಿ. ಇದು ಒಂದು ವಿಚಿತ್ರ, ಇದು ಋಷಿಗಳ ಹೆಸರು ಹೌದು, ದೇವತೆಗಳ ಹೆಸರು. ಇಲ್ಲಿ ಮೊದಲು ಮೂರು ಜನ ಯಾರು, ಒಬ್ಬ ಅಂಗಿರಸ್, ಆಮೇಲೆ ಬೃಹಸ್ಪತಿ, ಆಮೇಲೆ ಅಯಾಸ್ಯ. ಈ ಹೆಸರಿನ ಮೂರು ಜನ ಋಷಿಗಳು ಇದ್ದಾರೆ. ಅಂಗಿರಸ್ ಋಷಿ ಇವರನ್ನ ಉಪಾಸನೆ ಮಾಡಿದ. ಉದ್ಗೀತ ಅಂತ ಪ್ರಾಣ ಪ್ರತೀಕದಲ್ಲಿ ಉದ್ಗೀತ ಶಬ್ದವಾಚ್ಯನಾದ ಭಗವಂತನನ್ನ ಅಂಗಿರಸ್ ಉಪಾಸನೆ ಮಾಡಿದ. ಪ್ರಾಣನನ್ನ ಉಪಾಸನೆ ಮಾಡಿ ಪ್ರಾಣದಲ್ಲಿ ಭಗವಂತನ ಉಪಾಸನೆ ಮಾಡಿದ. ಅದಕ್ಕೆ ಹೇಳ್ತಾರೆ ಅಂಗಿರಸ್ಸು ಪ್ರಾಣನನ್ನ ಉಪಾಸನೆ ಮಾಡಿದ, ಅಂಗಿರಸು ಯಾರು ಏತಮು ಏವ ಅಂಗಿರಸ ಸಂಬಂಧಿಯಂತೆ ಈ ಮುನಿಯಲ್ಲ ಅಂಗಿರಸ್ಸು ಅಂಗಿರಸ್ಸಿನ ಒಳಗಿರ್ತಕ್ಕ ಪ್ರಾಣಿಗಳೇ ಅಂಗಿರಸ್ಸು ಮತ್ತದ್ದು ಬಿಟ್ಟು ಏತಮು ಏವ ಅಂಗಿರ ಸಂಬಂಧಿಯಂತೆ ನಿಜವಾದ ಜ್ಞಾನಿಗಳಿಗೆ ಹೋಗ್ರಿ ಅಂಗಿರಸ್ಸಿನಲ್ಲಿ ಪ್ರಾಣಿಯವರು ಹೊರಟು ಹೋಗ್ರಿ ಆಮೇಲೆ ಇದು ಯಾವುದು ಇದು ಅಂಗಿರಸ್ಸನ ಶವ ಅಂಗಿರಸಲ್ಲ ಹಾಗಾದ್ರೆ ಯಾರು ಅಂಗಿರಸ್ ಅಂತಾರೆ ಪ್ರಾಣಿ ಅಂಗಿರಸ್ ಅನ್ನತಕ್ಕಂಥ ಮುನಿಗೆ ಆ ಹೆಸರು ಯಾವಾಗ ಪ್ರಾಣದೇವರು ಒಳಗಿರುವಷ್ಟು ಕಾಲ ಆ ಪ್ರಾಣದೇವರು ಹೊರಟು ಹೋದ್ರೆ ಹೋಗೋಣ ಇದು ಹುಟ್ಟುವಾಗ ಪ್ರಾಣದೇವರು ಇಲ್ಲದೆ ಹುಟ್ಟಿದ್ರೆ ಹೆಸರು ಇಟ್ಟಿದ್ರೆ ಯಾರಾದ್ರೂ ಅದನ್ನು ಸಮಾಧಿ ಮಾಡ್ತಿದ್ರು ಅದರಿಂದ ಈ ಹೆಸರು ಉಂಟಲ್ಲ ಯಾರಿಗೆ ಹೆಸರು ಇದು ನಮಗೆ ನಿಮ್ಗೆ ಹೆಸರಲ್ಲ ಅದು ಪ್ರಾಣದೇವರ ಹೆಸರು ಅಂಗಿರಸ್ಸು ಅಂತ ಒಳಗೆ ಪ್ರಾಣದೇವರು ಇರುವಷ್ಟು ಕಾಲ ಆಮೇಲೆ ಅಂಗಿರಸ್ಸಿನ ಮೃತ ಶರೀರ ಅಂಗಿರಸ್ ಅಲ್ಲ ಅಂದ್ರೆ ಏತಮು ಏವ ಅಂಗಿರಸ ಸಂಬಂಧಿಯಂತೆ ನಿಜವಾಗಿ ಅಂಗಿರಸ್ ಯಾರು ಅಂದ್ರೆ ಪ್ರಾಣದೇವರೇ ಯಾಕೆಂದ್ರೆ ಅಂಗಾರಾಮ್ಯಂದ್ರೆ ಸಹ ಅಂಗಿರಸ ಅಂದ್ರೆ ಅಂಗಿರಸ್ ಅಂಗರಸ ಹೋಗಿ ಅಂಗಿರಸ ಆದಷ್ಟು ಅಂಗರಸ ಅಂದ್ರೆ ಏನು ಅಂಗಗಳನ್ನು ನಮ್ಮ ದೇಹದಲ್ಲಿ ಇರತಕ್ಕಂಥ ಅವಯವಗಳು ಮತ್ತು ಎಲ್ಲ ಇಡೀ ದೇಹಕ್ಕೂ ಅಂಗ ಅಂತಾರೆ ಅಥವಾ ದೇಹದಲ್ಲಿರ್ತಕ್ಕಂಥ ಅವಯವಗಳಿಗೆ ಎಲ್ಲ ದೇಹ ಮತ್ತು ದೇಹಾವಯವಗಳಿಗೆ ರಸ ಸಾರಭೂತನಾಗಿ ಶಕ್ತಿ ಕೊಡತಕ್ಕವರು ಯಾರು ಆದ್ದರಿಂದ ಎಲ್ಲಾ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಶಕ್ತಿ ಕೊಡತಕ್ಕವ ಎಲ್ಲ ಅಂಗಾಭಿಮಾನಿಗಳಿಗೂ ರಸ ಶ್ರೇಷ್ಠರಾದವರೇ ಅಂಗರಸ ಅಂಗರಸವೇ ಅಕಾರಕ್ಕೆ ಈಕಾರ ಅತಿಶಯ ಆಗತಕ್ಕಂಥ ಅತ್ಯಂತ ಮುಖ್ಯವಾದ ಅಂಗರಸ ಅಂದ್ರೆ ಪ್ರಾಣಿಯವರೇ ಅಂಗಿರಸ್ಸು ಈ ಋಷಿಯಲ್ಲೇ ಅಲ್ಲ ಆಮೇಲೆ ಏತಮು ಏವ ಬೃಹಸ್ಪತಿ ಬೃಹಸ್ಪತಿ ಅದಕ್ಕೆ ತಮ್ಮನ ಬೃಹಸ್ಪತಿ ಕೀಟ ಉಪಾಸ ಚಕ್ರೆ ಬೃಹಸ್ಪತಿ ಮುನಿ ಋಷಿ ಬೃಹಸ್ಪತಿ ಕೂಡ ಪ್ರಾಣದೇವರನ್ನ ಪ್ರಾಣದೇವರ ಪ್ರತೀಕದಲ್ಲಿ ಭಗವಂತನನ್ನ ಉದ್ಗೀತ ಉದ್ಗೀತ ಅಂತ ಉಪಾಸನೆ ಮಾಡಿದ್ರಂತೆ ಬೃಹಸ್ಪತಿ ಆಚಾರ್ಯರು ಏನು ಬೃಹಸ್ಪತಿ ಆಚಾರ್ಯರು ಅಂತಾರೆ ಏತಮು ಏವ ಬೃಹಸ್ಪತಿ ಮನ್ಯಂತೆ ಬೃಹಸ್ಪತಿ ಅಂತ ಹೆಸರು ಯಾರದು ಪ್ರಾಣದೇವರದ್ದೇ ಹೆಸರು ಅದು ಅಂತ ಏತಮು ಏವ ಇವರನ್ನೇ ಪ್ರಾಣದೇವರನ್ನೇ ಬೃಹಸ್ಪತಿ ಅಂತ ಕರೆಯುದು ಯಾಕಂದ್ರೆ ನಾವು ಹಿಂದೆಯನ್ನು ನೋಡಿದ್ದೇವೆ ಆ ದೇಹಕ್ಕೆ ದೇಹದಲ್ಲಿ ಪ್ರಾಣದೇವರು ಇದ್ದಷ್ಟು ಕಾಲ ಹೆಸರು ಪ್ರಾಣದೇವರು ಯಾವ ಹೆಸರು ಇರ್ತಾರೆ ಅಲ್ಲಿ ಭಗವಂತ ಇದ್ದಷ್ಟು ಕಾಲ ಅದರಿಂದ ಭಗವಂತರಿಗೆ ಮುಖ್ಯವಾಗಿ ಅಂಗಿರಸ ಅಂತ ಹೆಸರು ಭಗವಂತನ ಪ್ರತೀಕವಾದ ಪ್ರಾಣದೇವರಿಗೆ ಮುಖ್ಯವಾಗಿ ಅಂಗಿರಸ ಅಂತ ಹೆಸರು ಅವರ ಜೊತೆಗೆ ನಾವು ಒಳಗಿದ್ದಂದ್ರೆ ನಮಗೂ ಆ ಹೆಸರು ಬಂತಷ್ಟೇ ಏನೋ ಇಲ್ವೇ ಇಲ್ಲ ಸಂಬಂಧವೇ ಇಲ್ಲ ಅದು ನಮ್ಮ ಹೆಸರೇ ಅಲ್ಲ ಅದು ಪ್ರಾಣದೇವರ ಹೆಸರು ಅದು ನಾರಾಯಣ ಹೆಸರು ಬೃಹಸ್ಪತಿ ಅಂತ ಹೆಸರು ಏತಮು ಏವ ಬೃಹಸ್ಪತಿ ಮಧ್ಯಂತೆ ನಿಜವಾಗಿ ಇವನನ್ನೇ ಬೃಹಸ್ಪತಿ ಅಂತ ಕರೆಯುವುದು ಪ್ರಾಣದೇವರನ್ನೇ ಪ್ರಾಣದೇವರಾಗಿರ್ತಕ್ಕ ಭಗವಂತನ ಯಾಕೆಂದ್ರೆ ಬೃಹತಿ ಪತಿ ಬೃಹತ್ಪತಿ ಅಂದ್ರೆ ಬೃಹತಿ ಬೃಹತ್ತಾದಂತಹ ಶಕ್ತಿಗೆ ಗಣಪತಿ ಅಂತ ಸ್ವಾಮಿ ಅಂತ ಬೃಹತಿ ಬೃಹತಿ ಯಾವುದು ಬೃಹತಿ ಅಂದ್ರೆ ವಾಗ್ಯ ಬೃಹತಿ ಬೃಹತಿ ಅಂತಂದ್ರೆ ವಾಗ್ದೇವತೆಗೆ ಹೆಸರು ಸಂಸ್ಕೃತ ವೇದದಲ್ಲಿ ವಾಗ್ದೇವತೆ ಅಂದ್ರೆ ಭಾರತಿ ಅವಳಿಗೆ ತಸ್ಯ ಯಶಪತಿ ಅವಳಿಗೆ ಇವಾಗ ವಾಗ್ಪತಿ ಇದ್ದಾಗ ಬೃಹಸ್ಪತಿ ಅಂದ್ರೆ ವಾಗ್ಪತಿ ಇದ್ದಾಗ ವಾಗ್ದೇವತೆಯ ಪತಿ ಭಾರತೀಯ ಪತಿ ಅಂತ ಅರ್ಥ ಇದ್ದಾಗ ಯಾರು ಬೃಹಸ್ಪತಿ ಆಗಬೇಕು ಈ ಬೃಹಸ್ಪತಿ ಸುಮ್ಮನೆ ಹೆಸರಷ್ಟೇ ವಾಗ್ದೇವತೆ ಲಕ್ಷ್ಮಿ ಅವಳಿಗೆ ಪತಿ ಆದ್ರಿಂದ ಭಗವಂತ ಬೃಹಸ್ಪತಿ ವಾಯುದೇವರು ಬೃಹಸ್ಪತಿ ಇವರೆಂಥ ಬೃಹಸ್ಪತಿ ತಸ್ಯ ಯಶಪತಿ ಸ್ನೇಹ ಅದರಿಂದ ವಾಯುದೇವರೇ ಬೃಹಸ್ಪತಿ ಮತ್ತೊಬ್ಬ ಅಂಗಿರಸ್ ವಂಶದವರೇ ಅಂಗಿರಸ ಇವರೆಲ್ಲ ಅಂಗಿರಸ್ ಮೊದಲು ಬಂದರು ಅದನಂತರ ಅಂಗಿರಸ ವಂಶದವರೇ ಇವರೆಲ್ಲ ಬೃಹಸ್ಪತಿ ಮತ್ತು ಅಯಾಸ್ಯ ಇವರೆಲ್ಲ ಅಂಗಿರಸ್ಸಿನ ವಂಶದಲ್ಲಿ ಬಂದಿರುತ್ತೆ ಆ ಋಷಿ ಪರಂಪರೆಯಲ್ಲೇ ಬಂದವರು ಮತ್ತೊಬ್ಬ ಅಯಾಸ್ಯ ಅಂತ ಒಬ್ಬ ಋಷಿ ವೇದದಲ್ಲಿ ಬಹಳ ಪ್ರಸಿದ್ಧ ಆದ ಋಷಿ ಲೋಕದಲ್ಲಿ ಅಷ್ಟು ಪರಿಚಯ ಇಲ್ಲ ಲೋಕದಲ್ಲಿ ಸಾಮಾನ್ಯ ಜನರಿಗೆ ಅಯಾಸ್ಯ ಅನ್ನುವ ಋಷಿಯ ಹೆಸರು ಕೇಳಿದ್ದು ಕಡಿಮೆ ಜನರು ವೇದದಲ್ಲಿ ತುಂಬಾ ಪ್ರಸಿದ್ಧ ಆದ ಋಷಿ ಅವನು ಹೀಗೆ ಉಪಾಸ ಮಾಡಿ ತಮ್ಮ ಅಯಾಸ್ಯ ಉದ್ಗೀತ ಉಪಾಸ ಚಕ್ರೆ ಅಯಾಸ್ಯ ಅನ್ನತಕ್ಕಂಥ ಋಷಿ ಕೂಡ ಆ ಪ್ರಾಣದೇವರನ್ನ ಪ್ರಾಣದೇವರ ಪ್ರತೀಕದಲ್ಲಿ ಉದ್ಗೀತವನ್ನ ಭಗವಂತನನ್ನು ಉಪಾಸನೆ ಮಾಡಿದ ಕೇವಲ ಅಯಾಸ್ಯ ಅಂತ ಹೆಸರು ಯಾಕೆಂದ್ರೆ ಅಯಾಸ್ಯ ಅಂತ ಹೆಸರು ಯಾರದ್ದು ಪ್ರಾಣದೇವರದ್ದು ಭಗವಂತನ ಏತಮು ಏವ ಅಯಾಸ್ಯಂ ಮನ್ಯಂತೆ ನಿಜವಾಗಿ ಅಯಾಸ್ಯ ಅಂತ ಜ್ಞಾನಿಗಳು ಪ್ರಾಣದೇವರನ್ನು ಹೇಳ್ತಾರೆ ಭಗವಂತನನ್ನು ಹೇಳ್ತಾರೆ ಈ ವಿಷಯ ಹೇಳಿದ್ರೆ ಯಾಕೆಂದ್ರೆ ಆಸ್ಯಾದ್ಯ ದಯತೆ ದೇನ ಆಸ್ಯಾದ್ಯ ದಯತೆ ಅಯಾಸ್ಯ ಅಂದ್ರೆ ಏನು ಮುಖದಲ್ಲಿ ಕೂತು ಚಲಿಸುವ ಮಾತು ಆಸ್ಯದಲ್ಲಿ ಕೂತು ಅಯ ಅಂದ್ರೆ ಚಲನೆ ಮುಖದಲ್ಲಿ ಕೂತು ಚಲಿಸುವ ಮುಖದಲ್ಲಿ ಚಲಿಸಿ ವಾಕಿನಲ್ಲಿ ವಾಕ್ ಶಕ್ತಿಯನ್ನು ಕೊಟ್ಟು ಮೂಗಿನಲ್ಲಿ ಶ್ವಾಸೋಚ್ಛ್ವಾಸ ಶಕ್ತಿ ಕೊಟ್ಟು ಕಣ್ಣಲ್ಲಿ ನೋಡುವ ಶಕ್ತಿ ಕೊಟ್ಟು ಕಿವಿಯಲ್ಲಿ ಕೇಳುವ ಶಕ್ತಿ ಕೊಟ್ಟು ಮನಸ್ಸಿನಲ್ಲಿ ಯೋಚನೆ ಮಾಡುವ ಶಕ್ತಿ ಕೊಟ್ಟು ಎಲ್ಲ ಕಡೆ ಚಲಿಸುವ ಯಾರು ಹಾಸ್ಯದಲ್ಲಿ ಅಯನ ಚಲನೆ ಮಾಡುವ ಅವನು ಅಯಾಸ್ಯ ಅದೇನು ಈ ಋಷಿಯು ಪ್ರಾಣದೇವರು ಅಂತ ಅದರಿಂದ ಅಯಾಸ್ಯ ಅಂದ್ರೆ ಪ್ರಾಣದೇವರು ಆದರೆ ಅಷ್ಟೇ ಅಲ್ಲ ಆ ಪಂಚರು ಸ್ಥಾನಗಳಲ್ಲಿ ಪಂಚಪ್ರಾಣರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರಲ್ಲಿ ಪಂಚರೂಪಿಯಾಗಿ ನಾರಾಯಣ ಮೂರ್ತಿ ಕೆಲಸ ಮಾಡ್ತಾ ಇದ್ದಾರೆ ಅವನು ಅಯಾಸ್ಯ ನಾರಾಯಣ ಅಯಾಸ್ಯ ಪ್ರಾಣದೇವರ ಅಯಾಸ್ಯ ಈ ಋಷಿ ಅಂತ ಅಯಾಸ್ಯ ಇವರ ಅಯಾಸ್ಯ ಅಂತ ಅವನಿಂದ ಉಪಾಸನೆ ಮಾಡಿದ್ದ ಹೆಸರು ಬಂತು ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ಬರೆಯ ಋಷಿಗಳಿಗೆ ಸಂಬಂಧಪಟ್ಟಲ್ಲ ಅಂಗಿರಸ ಬೃಹಸ್ಪತಿ ಅಯಾಸ್ಯ ಅಂಗಿರಸ ಅಂತಂದ್ರೆ ಎಲ್ಲ ಅಂಗಗಳಲ್ಲಿ ಪ್ರಧಾನವಾಗಿರತಕ್ಕಂಥ ನಮ್ಮ ಇಂದ್ರಿಯಗಳಲ್ಲಿ ಪ್ರಧಾನವಾಗಿರ್ತಕ್ಕ ದೇವತೆ ಅಂತರ್ಥ. ಹೊರಗಿನ ಅಂಗ ಬಿಡ್ರಿ, ಅಂತಃಕರಣ ಅಲ್ಲ, ಹೊರಗಿನ ಅಂಗಗಳು. ಹೊರಗಿನ ಅಂಗಗಳಲ್ಲಿ ಅತ್ಯಂತ ಪ್ರಧಾನವಾದ ಅಂಗ ಅಂತಂದ್ರೆ ಕೈ. ಕೈಯಿಂದ ತಾನೇ ಜಗತ್ತಿನಲ್ಲಿ ಎರಡು ವಿಷಯ ಪ್ರಾಣಿಗಳಿಗಿಲ್ಲದ್ದು, ಒಂದು ವಾಕು ಮಾತು, ಮತ್ತೊಂದು ಕೈಯಿಂದ ಕೆಲಸ, ಸೂಕ್ಷ್ಮ ಕೆಲಸ, ಕುಸುರಿ ಕೆಲಸ, ಕೆತ್ತನೆ, ಚಿತ್ರಕಲೆ, ಏನೇನೋ ಆರ್ಟಿಸ್ಟಿಕ್ ಆದಂತಹ ಡೆವಲಪ್ಮೆಂಟ್. ಇದು ಪ್ರಾಣಿಗಳಿಗೆ ಯಾವುದಕ್ಕೂ ಸಾಧ್ಯ ಇಲ್ಲದ ಮನುಷ್ಯನಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲಕ್ಕಿಂತ ಪ್ರಧಾನ ಕರ್ಮ. ಕರ್ಮದ ಪ್ರಧಾನ ಅಂಗ ಕೈ. ಕರ್ಮದಲ್ಲಿ ಸೂಕ್ಷ್ಮ ಕೆಲಸಗಳನ್ನು ಮಾಡ್ತಾರೆ. ಆದ್ರಿಂದ ಅದರ ದೇವತೆ ಇಂದ್ರ. ಅದ್ರಲ್ಲಿ ಇಂದ್ರನಿಗೆ ಅಂಗಿರಸ್ಸು. ಅದರಿಂದ ಏನಾಯ್ತು, ತಮ್ಮ ಅಂಗಿರಸ್ಸು ಅವನನ್ನ ಉದ್ಗೀತ ಅಂತ ಪ್ರಾಣದೇವರನ್ನು ಉಪವಾಸ ಮಾಡಿ. ಯಾರು ಉಪವಾಸ ಮಾಡಿದ್ರು? ಅಂಗಿರಸ್ಸು ಅಂದ್ರೆ ಇಂದ್ರ. ಋಷಿಗಳಲ್ಲಿ ಅಂಗಿರಸ್ ಅನ್ನುವ ಋಷಿ, ದೇವತೆಗಳಲ್ಲಿ ಇಂದ್ರ ಕೂಡ. ಯಾವನು ಎಲ್ಲಾ ಇಂದ್ರಿಯಾಭಿಮಾನ ದೇವತೆಗಳಿಗೆ ಹಿರಿಯವ ದೇವೇಂದ್ರ. ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳಿಂದ ದೊಡ್ಡ. ಒಳಗಿನ ಇಂದ್ರಿಯಗಳನ್ನು ಬಿಟ್ಟುಬಿಟ್ರೆ ಮನಸ್ಸಿನ ಸ್ಥಾನಕ್ಕೆ ಹೋದಾಗ ಅಲ್ಲಿ ಗರುಡ ಶೇಷಿದ್ದಾರೆ. ಅದಕ್ಕಿಂತ ಕೆಳಗೆ ಇರತಕ್ಕವರು ಎಲ್ಲಾ ದೇವತೆಗಳು ಮಧ್ಯದಲ್ಲಿ ಇಂದ್ರ ಇದ್ದಾರೆ. ಎಲ್ಲಾ ಇಂದ್ರಿಯಗಳ ಅಭಿಮಾನ ದೇವತೆಗಳಿಂದ ದೊಡ್ಡವ ಇಂದ್ರ. ಅದರಿಂದ ಅವನು ಎಲ್ಲಾ ಅಂಗಗಳಿಗೆ ರಸ ಶ್ರೇಷ್ಠ. ಇದರ ಅಂಗ ಅಭಿಮಾನ ದೇವತೆಗಳಿಗೆ ಅಂದ ಅವನು ಅಂಗಿರಸ. ಅಂಗಿರಸ ಅಂದ್ರೆ ಇಂದ್ರ. ದೇವತೆಗಳಲ್ಲಿ ಇಂದ್ರ ಭಗವಂತನನ್ನ ಉದ್ಗೀತ ಅಂತ ಪ್ರಾಣದೇವರಿಗೆ ಉಪಾಸನೆ ಮಾಡ್ತಾರೆ. ಆದ್ದರಿಂದ ಪ್ರಾಣದೇವರಿಗೆ ಆ ಹೆಸರು ಆಯ್ತು. ಆಮೇಲೆ ಬೃಹಸ್ಪತಿ. ಬೃಹಸ್ಪತಿ ಅಂದ್ರೆ ಸರಿ, ದೇವಗುರು ಬೃಹಸ್ಪತಿ, ಅಲ್ಲಿ ಏನು ವ್ಯತ್ಯಾಸ ಬೇಕಾಗಿಲ್ಲ. ದೇವಗುರು ಬೃಹಸ್ಪತಿ ಅವನು ಕೂಡ ಭಗವಂತನನ್ನು ಉಪಾಸನೆ ಮಾಡಿದ. ಇನ್ನೊಂದು ರೀತಿಯಿಂದ ಅಂಗಿರಸ ಅಂತಂದ್ರೆ ದಕ್ಷ ಪ್ರಜಾಪತಿ, ಬೃಹಸ್ಪತಿ ಅಂದ್ರೆ ಇಂದ್ರ. ಈ ಅರ್ಥವನ್ನ ಬೇರೆ ಕಡೆ ಶಾಸ್ತ್ರದಲ್ಲಿ ಮಾಡಿದ್ದಾರೆ. ಅಂಗಿರಸ ಅಂತಂದ್ರೆ ಎಲ್ಲ ಅಂಗಗಳಲ್ಲಿ ಪ್ರಧಾನವಾಗಿರತಕ್ಕಂಥದ್ದು, ಮನುಷ್ಯನ ಸಂತತಿಗೆ ಕಾರಣವಾಗಿರತಕ್ಕಂಥ ಜನನೇಂದ್ರಿಯ. ಅದಕ್ಕೆ ನಿಯಾಮಕರಾಗಿರ್ತಕ್ಕಂಥ ದಕ್ಷ ಪ್ರಜಾಪತಿ ಅಂಗಿರಸ, ಅವನು ಪ್ರಾಣದೇವರಲ್ಲಿ ಭಗವಂತ ಉಪಾಸನೆ ಮಾಡಿದ. ಬೃಹಸ್ಪತಿ ಅಂದ್ರೆ ಬೃಹತ್ತಾದ ದೇವತೆಗಳಿಗೆಲ್ಲ ಪತಿ ದೇವೇಂದ್ರ, ಅವನು ಕೂಡ ಭಗವಂತನನ್ನ ಉದ್ಗೀತ ಅಂತ ಉಪಾಸನೆ ಮಾಡಿದ. ಮೂರನೆಯವ ಅಯಾಸ್ಯ. ಅಯಾಸ್ಯ ಅಯಾಸ್ಯ ಅಂತಂದ್ರೆ ರುದ್ರದೇವರು. ಅಂದ ಇಂದ್ರ ಅಂದ್ರೆ ದಕ್ಷ, ಬೃಹಸ್ಪತಿ ಅಂದ್ರೆ ಇಂದ್ರ, ಅಯಾಸ್ಯ ಅಂದ್ರೆ ರುದ್ರ. ದಕ್ಷ ಪ್ರಜಾಪತಿ, ಅವನಕ್ಕಿಂತ ಮೇಲೆ ಇರತಕ್ಕಂಥ ದೇವೇಂದ್ರ, ದೇವೇಂದ್ರಗಿಂತ ಮೇಲೆ ಇರತಕ್ಕಂಥ ರುದ್ರ. ಇವರು ಕೂಡ ರುದ್ರದೇವರು, ಗರುಡಶೇಷ ರುದ್ರರು ಕೂಡ ಭಗವಂತನನ್ನ ಉದ್ಗೀತ, ಪ್ರಾಣದೇವರಲ್ಲಿ ಉದ್ಗೀತ ಅಂತ ಉಪಾಸನೆ ಮಾಡಿದರು. ಅಯಾಸ್ಯ ಅಂತ ರುದ್ರದೇವರಿಗೆ ಯಾಕೆ ಹೆಸರು? ಆಸೆಯಾದಾಯತೆ, ರುದ್ರದೇವರು ಬಾಯಿಯಲ್ಲೇ ವ್ಯರ್ಥ ಆಗೋದು ಅಂತ. ರುದ್ರದೇವರು ಯಾವುದರ ಅಭಿಮಾನಿ ದೇವತೆ? ಮನಸ್ಸಿನ ಅಭಿಮಾನಿ ದೇವತೆ. ಮನಸ್ಸಿನ ಭಾವನೆಗಳು ಹೊರಗೆ ಬರೋದು ಯಾವುದರಿಂದ? ಬಾಯಿಯಿಂದ. ಅಷ್ಟಿದವರು ಅಯಾಸ್ಯ ಅಂತ ಹೇಳಿದ್ರು. ಹೀಗೆ ಇವರು ಏನಾಯ್ತು, ಅಯಾಸ್ಯ ಆದರೆ ರುದ್ರದೇವರು ಭಗವಂತ ಉಪಾಸನೆ ಮಾಡಿದ. ಆದ್ರಿಂದ ರುದ್ರದೇವರ ಎಲ್ಲ ಹೆಸರು ಪ್ರಾಣದೇವರದೇ ಹೆಸರು. ಅಯಾಸ್ಯ ಒಂದೇ ಅಲ್ಲ, ರುದ್ರದೇವರ ಎಲ್ಲ ಹೆಸರು ಪ್ರಾಣದೇವರ ಹೆಸರು. ಬೃಹಸ್ಪತಿ ಹಿಂದೆ ಇಂದ್ರ, ಇಂದ್ರನ ಎಲ್ಲ ಹೆಸರು ಪ್ರಾಣದೇವರ ಹೆಸರು. ಬೃಹಸ್ಪತಿ ಆಚಾರ ಎಲ್ಲ ಹೆಸರು ಪ್ರಾಣದೇವರ ಹೆಸರು. ದಕ್ಷ ಪ್ರಜಾಪತಿ ಎಲ್ಲ ಹೆಸರು ಪ್ರಾಣದೇವರ ಹೆಸರು. ಯಾಕೆಂದ್ರೆ ಅವರೆಲ್ಲ ಪ್ರಾಣದೇವರಲ್ಲಿ ಭಗವಂತನ ಉಪಾಸನೆ ಮಾಡಿಯೇ ಆ ಎತ್ತರ ಕೇಳಿದವರು. ಹೀಗೆ ಭಗವಂತನ ಪ್ರಾಣತತ್ವದ ಉಪಾಸನೆ, ಉದ್ಗೀತ ನಾಮಕನಾಗಿ ಪ್ರಾಣ ಪ್ರತೀಕದಲ್ಲಿ ಭಗವಂತನ ಉಪಾಸನೆ, ಅದು ಎಲ್ಲ ಋಷಿಗಳು ಮಾಡಿದ್ದು, ಎಲ್ಲ ದೇವತೆಗಳು ಮಾಡಿದ್ದು. ಅದನ್ನ ಪ್ರತಿಯೊಬ್ಬ ಸಾಧಕರು ನಮ್ಮ ಹೃದಯದಲ್ಲಿ ಇರತಕ್ಕಂಥ ಹೃತ್ಕಮಲ ಮಧ್ಯ ನಿವಾಸಿ ಮುಖ್ಯ ಪ್ರಾಣಾಂತರ್ಗತ ನಾರಾಯಣ, ಇದು ನಮ್ಮ ಉಪಾಸನೆ. ಅದನ್ನ ಪ್ರತಿಯೊಂದು ಸಂಕಲ್ಪದಲ್ಲಿ ನಮ್ಮಲ್ಲಿ ಈ ಮಾತು ಬರಲಿಕ್ಕೆ ಕಾರಣ ಈ ಉಪನಿಷತ್. ಯಾವುದೇ ಸಂಕಲ್ಪ ಮಾಡಬೇಕಾದ ಪೂರ್ಣ ಮಧ್ಯ ನಿವಾಸಿ ವಾಸೇವ ಸಂಕಷ್ಟ ಪ್ರತಿಮ್ನ ಅತ್ಯಂತ ಮಹಾಂತ ಅವತಾರ ಚತುರ್ಥ ಅನುಭಾತ್ಯಂತ ಅವತಾರ ಚತುರ್ಮೂರ್ತ್ಯಾತ್ಮಕ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀ ನಾರಾಯಣ ಪ್ರೇರಣೆಯ ಶ್ರೀಲಕ್ಷ್ಮೀ ನಾರಾಯಣ ಪ್ರೀತ್ಯರ್ಥಂ ಅಂತ ಏನು ಸಂಕಲ್ಪ ಮಾಡ್ತೇವೆ, ಈ ಸಂಕಲ್ಪಕ್ಕೆ ಹಿನ್ನೆಲೆ ಇಲ್ಲಿ ಬಂದಿರತಕ್ಕಂಥ ಸಮಸ್ತ ದೇವತೆಗಳು ಹೃತ್ಕಮಲ ಮಧ್ಯದಲ್ಲಿ ಇರತಕ್ಕಂಥ ತಮ್ಮ ಹೃದಯ ಕಮಲದ ಜೀವದ ಹೃದಯ ಕಮಲದಲ್ಲಿ ಇರತಕ್ಕಂಥ ಪ್ರಾಣಾಂತರ್ಗತನಾದ ಭಗವಂತನನ್ನು ಓಂಕಾರ ವಚ್ಯ, ಅಕ್ಷರ ಶಬ್ದ ವಚ್ಯ, ಉದ್ಗೀತ ಶಬ್ದ ವಚ್ಯ ಅಂತ ಉಪಾಸನೆ ಮಾಡ್ತಾರೆ ಅಂತಕ್ಕಂಥ ಖಂಡ. ಇನ್ನೂ ಒಂದು ವಾಕ್ಯ ಇದೆ ಆ ಖಂಡದಲ್ಲಿ, ಆದರೆ ಅದನ್ನ ಮುಂದಿನ ಮುಂದುವರಿಕೆಗೆ ಉಪಯೋಗವಾಗುತ್ತೆ. ಅದನ್ನ ನಾಳೆ ದಿವಸ ಸೇರಿ ನೋಡೋಣ. ಓಂ ಆಪ್ಯಾಯಂತು ಮಮಾಂಗಾನಿ ವಾಗ್ಮಪ್ರಾಣಶ್ಚಕ್ಷುಶ್ರೋತ್ರಂ ಮಥೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಮಾಹಂ ಬ್ರಹ್ಮನಿರಾಕುರ್ಯಾಂ ಮಾಮಾ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು. ಸದಾತ್ಮನಿರತೇಯ ಆತ್ಮನಿ ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಂಸ್ಕೃತದ ಧಾತು ಪಾಠ ಮತ್ತು ವ್ಯಾಕರಣ ಮತ್ತು ಕೋಶ ಇವುಗಳ ಹಿನ್ನೆಲೆಯಲ್ಲಿ ಅದಕ್ಕೆ ಖಚಿತವಾದ ಅರ್ಥ ಇಲ್ಲ. ಆದರೆ ನಾವು ಮಾಡಬಹುದಾದ ಅರ್ಥ ಅಂದ್ರೆ ಪಾಸಿಬಲ್ ಮೀನಿಂಗ್, ಅದಕ್ಕೆ ಯಾವ ಅರ್ಥ ಮಾಡಬಹುದು ಅಂದ್ರೆ ತಲ ಅಂತ ಒಂದು ಧಾತು ಇದೆ, ಹಾ ಒಂದು ಧಾತು ಇದೆ. ಎರಡು ಧಾತುವಿನಿಂದ ತಲ್ಪ ಅನ್ನುವ ಶಬ್ದವನ್ನ ನಾವು ನಿರ್ವಚನ ಮಾಡಿ ಅರ್ಥ ಹಚ್ಚಬಹುದು. ಆದರೆ ಅದರ ಖಚಿತವಾದ ಅರ್ಥ ಏನು ಅಂತ ತೀರ್ಮಾನ ಮಾಡಲಿಕ್ಕೆ ಬೇಕಾದ ಯಾವ ಆಧಾರ ಗ್ರಂಥವೂ ಈಗ ಸಿಗುವುದಿಲ್ಲ. ಅಷ್ಟೇ ಅಲ್ಲ, ಆ ಶಬ್ದಕ್ಕೆ ಅರ್ಥವನ್ನು ನಿರ್ವಚನೆ ಮಾಡಿರತಕ್ಕಂತಹ ಪ್ರಕ್ರಿಯೆಯು ಎಲ್ಲೂ ನಮಗೆ ಉಪಲಬ್ಧ ಇಲ್ಲ. ದಳ ಅಂತಂದ್ರೆ ಡಿವಿಷನ್, ನಾವು ಒಂದೊಂದು ದಳ ಅಂತ ಹೇಳ್ತೇವೆ, ದಳ ಅಂದ್ರೆ ವಿಭಾಗ, ಡಿವಿಷನ್. ಬಾ ಅಂದ್ರೆ ಅರಿವು ಸಂಸ್ಥೆ. ಅದರಿಂದ ಪ್ರಪಂಚವನ್ನ ನಾವು ನಿನ್ನೆ ನೋಡಿದೆವು, 24 ವಿಭಾಗ ಮಾಡಿದ್ರು, ಡಿವಿಷನ್ಸ್, 24 divisions. ಆ ಪ್ರಪಂಚದ ವಿಭಾಗವನ್ನ ಪರತಮ ಭಾವದಿಂದ ಅಥವಾ ದೇವತೆಗಳ ವಿಭಾಗವನ್ನ, ತತ್ವಾಭಿಮಾನಿ ದೇವತೆಗಳ ತತ್ವಗಳ ವಿಭಾಗವನ್ನ ಕ್ರಮಬದ್ಧವಾಗಿ ಶಾಸ್ತ್ರೀಯವಾಗಿ ಭಾ ಅಂದ್ರೆ ತಿಳಿದವ ಅಂತ. ಅರ್ಥಾತ್ ಇದನ್ನ ನಾವು ಹೀಗೆ ಅನುಸಂಧಾನ ಮಾಡಬಹುದು, ಪ್ರಪಂಚದ ವಿಭಾಗವನ್ನ ದೇವತೆಗಳ ವಿಭಾಗವನ್ನ ತಾರತಮ್ಯ ಕ್ರಮಕ್ಕೆ ಅನುಗುಣವಾಗಿ ತಿಳಿದವನು ಅಂತ. ಇದು ಈ ಅರ್ಥ ನಾನು ಮಾಡಬಹುದಾದ ಸಂಭಾವ್ಯವಾದ ಅರ್ಥ ಅಂತ ಹೇಳ್ತಾ ಇದ್ದೇನೆ. ಖಚಿತವಾಗಿ ತಲ್ಪ ಶಬ್ದಕ್ಕೆ ಏನು ಅರ್ಥ ಅನ್ನೋದನ್ನ ನಮಗೆ ಪ್ರಾಚೀನ ಗ್ರಂಥದ ಆಧಾರದಿಂದ ಯಾವುದು ಈ ತನಕ ಉಪಲಬ್ಧವಾಗಿಲ್ಲ. ಆದರೆ ಇದು ಒಂದು ಸುಂದರವಾದ ಅರ್ಥ. ತಲ್ಪ ಅಂದ್ರೆ ದಳವನ್ನು ತಿಳಿದವ, ದಳ ಅಂದ್ರೆ ವಿಭಾಗ. ಪ್ರಪಂಚ ಎಷ್ಟು ವಿಭಾಗವಾಗಿ ಪ್ರಪಂಚ ಇದೆ, ಅದರ ದೇವತೆಗಳಲ್ಲಿ ಯಾವ ಯಾವ ವಿಭಾಗ ಇದೆ, ಅದರ ತಾರತಮ್ಯ ಕ್ರಮದಿಂದ ತಿಳಿದವನು ದಲ್ಪ. ಅಂಥ ದಲ್ಪನ ಮಗ, ದಾಲ್ಭ್ಯ ಅಂದ್ರೆ ಸನ್ನಾಮ ದಲ್ಪ, ಅಷ್ಟೇ ಅರ್ಥ. ದಲ್ಪನ ಮಗ ಪಕ ಅವನೇನ್ ಬ್ರಹ್ಮಕೋ ದಾಲ್ಭ್ಯ ವಿದಾಂಚಕಾರ. ಈ ಉದ್ಗೀತ ವಾಚ್ಯನಾಗಿರತಕ್ಕಂಥ ಓಂಕಾರ ವಾಚ್ಯನಾದಂತಹ ಭಗವಂತನನ್ನ ದಲ್ಪನ ಮಗ ಪಕ ಉಪಾಸನೆ ಮಾಡಿ, ಪ್ರಾಣದೇವರಲ್ಲಿ ಉಪಾಸನೆ ಮಾಡಿ ವಿದಾಂಚಕಾರ ಅದನ್ನು ಅರಿತುಕೊಂಡು ಬಿಟ್ಟ. ಅವನು ಉದ್ಗೀತ ನಾಮಕರಾದ ಭಗವಂತನನ್ನ ಉಪಾಸನೆ ಮಾಡಿದ, ಪ್ರಾಣದೇವರಲ್ಲಿ ಉಪಾಸನೆ ಮಾಡಿ ಆ ಭಗವಂತನನ್ನ ತಿಳಿದು ಬಿಟ್ಟ. ತಿಳಿಯುವುದು ಅಂದ್ರೆ ಈಗ ಸ್ವಲ್ಪ ಮಟ್ಟಿಗೆ ನಮಗೂ ಶಬ್ದತಃ ತಿಳಿಯಿತು, ಹಾಗೆಲ್ಲ ತಿಳಿಯುದು ಅಂದ್ರೆ ತಿಳಿಯುವುದು ಅಂದ್ರೆ ಸಾಕ್ಷಾತ್ಕರಿಸು. ಅಂತಹ ಭಗವಂತನನ್ನ ಅವನು ತಾನು ಕಣ್ಣಾರೆ ಕಂಡ, ಸಾಕ್ಷಾತ್ಕರಿಸಿಕೊಂಡ, ತನ್ನ ಒಳಗೆ ಪ್ರಾಣದೇವರ ಒಳಗೆ ಅಂತರ್ಯಾಮಿಯಾಗಿರುವ ಉದ್ಗೀತ ವಾಚ್ಯನಾದ ಭಗವಂತನ ಬಿಂಬರೂಪವನ್ನು ಸಾಕ್ಷಾತ್ಕರಿಸಿಕೊಂಡವನು. ಸಾಕ್ಷಾತ್ಕರಿಸಿಕೊಂಡದ್ರಿಂದ ಏನಾಯಿತು ಅಂದ್ರೆ ಅವನಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಬಂತಂತೆ. ಉದ್ಗೀತ ವಾಚ್ಯನಾದ ಭಗವಂತ ಪ್ರಾಣದೇವರಲ್ಲಿ ಉಪಾಸನೆ ಮಾಡಿದ್ರು. ಪ್ರಾಣದೇವರು ನಾವು ಹಿಂದೆ ನೋಡಿದ್ದೆವು, ಋಕ್ಷಿಣ ದೇವತೆ ಭಾರತಿ, ಸಾಮದ ದೇವತೆ ಪ್ರಾಣದೇವರು. ಪ್ರಾಣದೇವರಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದ್ದರಿಂದ ಭಗವಂತ ಪ್ರಸನ್ನರಾದ, ಪ್ರಾಣದೇವರು ಪ್ರಸನ್ನರಾದ. ಪ್ರಾಣದೇವರ ಪ್ರಸಾದದಿಂದ ಸಾಮಗಾನ ಅವನಿಗೆ ಸಿದ್ಧಿಸಿಕೊಡುತ್ತೆ. ಅವನು ಏನನ್ನಾದರೂ ಬಯಸಿ ಸಾಮಗಾನ ಮಾಡಿದರೆ ಆ ಫಲ ಆಗಿಬಿಡುತ್ತೆ. ಸಾಮದ ಫಲ ಏನು ಬಯಸಿ ಸಾಮಗಾನ ಮಾಡಿದರೆ ಅದರ ಫಲ ಸಿಗ್ತಿತ್ತು. ಕಾರಣ ಪ್ರಾಣದೇವರ ಉಪಾಸನೆಯ ಫಲ. ಅವರು ಹೇಳ್ತಾರೆ, ಸಹ ನೈಮಿಷೀಯ ನಾಮ ಉದ್ಗಾತ ಬಹುವ. ಆದ್ದರಿಂದಲೇ ನೈಮಿಷಾರಣ್ಯ, ಮತ್ತೆ ನಮಗೆ ಪುರಾಣದ ರೆಫರೆನ್ಸ್ ಬಂತು. ನೈಮಿಷಾರಣ್ಯದಲ್ಲಿ ಭಾಗವತ ಪ್ರವಚನ ನಡೆದದ್ದು, ನೈಮಿಷಾರಣ್ಯದಲ್ಲಿ ಇದ್ದ ಋಷಿಗಳು ತಮಗೆ ಏನಾದರೂ ಅಭೇಷ ಸಿದ್ಧಿ ಆಗಬೇಕಾಗಿದ್ದರೆ ಅಥವಾ ತಾವು ಮಾಡತಕ್ಕಂಥ ಯಜ್ಞದಲ್ಲಿ ಸಾಮಗಾನ ಮಾಡಬೇಕು. ಯಾರು ಅಂದ್ರೆ ಅದಕ್ಕೆ ಬಕದಲ್ಪ್ಯ ಬಂದು ಸಾಮಗಾನ ಮಾಡಬೇಕು ಅಂತ ಹೇಳ್ತಾರೆ. ಬಕದಲ್ಪ್ಯವನ್ನು ಮಾಡಿದರೆ ಅದು ದೇವರಿಗೆ ಮುಟ್ಟುತ್ತೆ, ಪ್ರಾಣದೇವರಿಗೆ ಇಷ್ಟವಾಗುತ್ತೆ. ಅಂದ್ರೆ ಸಾಮಗಾನ ಮಾಡತಕ್ಕಂಥ ಮುಖ್ಯವಾದ ಅಧಿಕಾರ ಪ್ರಾಣದೇವರಿಗೆ. ದೇವತೆಗಳಲ್ಲಿ ಸಾಮಗಾನಕ್ಕೆ ಬೇಕಾಗಿರತಕ್ಕಂಥದ್ದು ಸ್ವರಶುದ್ಧಿ, ನಾದಮಾಧುರ್ಯ. ನಾದಮಾಧುರ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದ ನಾದಮಾಧುರ್ಯ ಪ್ರಾಣದೇವರದ್ದು. ಅದರಿಂದ ಅತ್ಯಂತ ಸ್ವಚ್ಛವಾಗಿ ಸಾಮಗಾನ ಮಾಡ್ತಾ ಇದ್ದವರು ಪ್ರಾಣದೇವರು. ನಾವು ಆಚಾರ್ಯ ಮಧ್ವರ ಜೀವನ ಚರಿತ್ರೆಯಲ್ಲಿ ಇದನ್ನು ನೋಡ್ತೇವೆ. ಅವರಲ್ಲಿ ಅತ್ಯದ್ಭುತವಾದ ನಾದಮಾಧುರ್ಯ ಇತ್ತು. ಅವರು ಪ್ರವಚನ ಮಾಡುವಾಗಲೂ ಆ ಮಾಧುರ್ಯ ಇತ್ತು. ಆದರೆ ಅವರು ಹಾಡಿದರೆ ಜನ ಮೈಮರೆಯುತ್ತಿದ್ದರಂಥ ಸ್ವರ ಮಾಧುರ್ಯ ಆಚಾರ್ಯರಲ್ಲಿ ಇತ್ತು. ಅದು ಪ್ರಾಣದೇವರ ಗುಣ ಅಂತ ಉಪನಿಷತ್ ಹೇಳುತ್ತೆ. ಪ್ರಾಣದೇವರ ಅನುಗ್ರಹ ಇಲ್ಲದೆ ನಾದದಲ್ಲಿ ಶುದ್ಧಿ ಬರುವುದಿಲ್ಲ, ಸ್ವರಶುದ್ಧಿ. ಹಾಗಾಗಿ ಪ್ರಾಣದೇವರಿಗೆ ಇನ್ನೊಂದು ಹೆಸರು ಸ್ವರ ಮುಂದೆ ಬರ್ತದೆ. ಅವರು ಸ್ವರ ಅಂತ ಅಂದ್ರೆ ಅವರಿಂದೇ ಸ್ವರ ಹೊರಡಬೇಕು. ನಮ್ಮಲ್ಲಿ ಸ್ವರ ಹೊರಡಬೇಕಾದ್ರೆ ಪ್ರಾಣದೇವರು ಒಳಕೂತು ನುಡಿಸುವ ತಿಳಿದಿದ್ರೆ ನಾದವೇ ಹೊರಡುವುದಿಲ್ಲ. ಹಾಗಾಗಿ ಪ್ರಾಣದೇವರಲ್ಲಿ ಓಂಕಾರ ವಾಚ್ಯನಾದ ಭಗವಂತನನ್ನು ಉಪಾಸನೆ ಮಾಡಿದ್ದರಿಂದ ಭಗವದಾಚ್ಯನಿಗೆ ನಾದಶುದ್ಧಿ ಆಯಿತಂತೆ. ಸಾಮಗಾನದಲ್ಲಿ ಅವನಿಗೆ ಪ್ರಭುತ್ವ ಬಂತು. ಹಾಗಾಗಿ ಅವನು ಸಾಮಗಾನ ಮಾಡಿದರೆ ಇಷ್ಟ ಸಿದ್ಧಿ ಆಗಿಬಿಡೋದು. ಅದಕ್ಕೋಸ್ಕರ ನೈಮಿಷಾರಣ್ಯದಲ್ಲಿ ನಡೆಯತಕ್ಕಂಥ ಯಜ್ಞದಲ್ಲಿ ಉದ್ಗಾತ ಯಾರಾಗಬೇಕು, ಸಾಮಗಾನ ಯಾರು ಮಾಡಬೇಕು ಅಂದ್ರೆ ಬಕಣೆ ಬಂದು ಮಾಡಬೇಕು ಅಂತ ಹೇಳ್ತಿದ್ದ. ಅದರಿಂದ ಸಹ ನೈಮಿಷೀಯಾನ ಉದ್ಗಾತಾಪೂರ್ವ ನೈಮಿಷಾರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ ಋಷಿಗಳ ಯಜ್ಞದಲ್ಲಿ ಉದ್ಗಾರ ಮಾಡಿದವನು ಬಕ. ಕಾರಣ ಏನಂದ್ರೆ ಸಾಮಸಿದ್ಧಿ ಆಗಿತ್ತು ಅವನಿಗೆ. ಇಲ್ಲಿ ನೈಮಿಷೀಯಾನ ಅನ್ನುವುದನ್ನ ಹೆಚ್ಚಿನ ಪುಸ್ತಕಗಳಲ್ಲಿ ನೈಮಿಷೀಯಾನ ಅಂತ ಮಾಡಿದ್ದಾರೆ. ಅಂದ್ರೆ ನಾವು ಪುರಾಣದಲ್ಲಿ ಅದನ್ನು ಹೇಳಿದ್ದೆ, ನೈಮಿಷ ಅಲ್ಲ ನೈಮಿಷ ಅಂತಾರೆ. ನೈಮಿಷ ಆದರೆ ಮುಂದಿನ ನಕಾರಕ್ಕೆ ನಕಾರ ಬರ್ತದೆ, ಹಾಗಾಗಿ ಏನಾಗುತ್ತೆ ಅಂದ್ರೆ ನೈಮಿಷೀಯಾಣ ಅಂತಾಗುತ್ತೆ. ಷ ಮತ್ತು ಣ ಅದಲ್ಲ, ಶ ಮತ್ತು ನ ಇಲ್ಲಿ ಇರತಕ್ಕಂಥದ್ದು. ನೈಮಿಷಾರಣ್ಯ ನೈಮಿಷಾರಣ್ಯ ಅಲ್ಲ, ವೇದದ ಪುಸ್ತಕದಲ್ಲೆಲ್ಲ ನೈಮಿಷೀಯಾಣ ಅಂತಿದೆ, ಪ್ರಿಂಟ್ ಆದ್ರೆ ತಪ್ಪು. ನೈಮಿಷೀಯಾನ ನೈಮಿಷಾರಣ್ಯದಲ್ಲಿ ಇರತಕ್ಕಂತಹ ಶೌನಕಾದಿಗಳಿಗೆ ಗಾನ ಮಾಡಿಸಿದವ ಶೌನಕ, ಗಾನ ಮಾಡಿದವ ಬಕ, ಇಬ್ಬರು ಪ್ರಾಣಿಗಳಿಗೆ ಸೊರಗುತ್ತವರು. ಬಕ ಉದ್ಗಾತ ಪೂರ್ವ, ಉದ್ಗಾತ ಅಂದ್ರೆ ಸಾಮಗಾನ ಮಾಡತಕ್ಕಂತಹ ಋತ್ವಿಜರಲ್ಲಿ ಪ್ರಧಾನ ಚೀಫ್ ಋಗ್ವೇದದ ಅವನು ಮಂತ್ರ ಹೇಳ್ತಾನೆ, ಯಜುರ್ವೇದ ಆಹುತಿ ಕೊಡ್ತಾನೆ, ಅಲ್ಲಿ ಸಾಮಗಾನ ಮಾಡ್ತಾನೆ. ಆ ಸಾಮಗಾನ ಮಾಡತಕ್ಕಂಥವರಲ್ಲಿ ಮುಖಂಡರಿಗೆ ಉದ್ಗಾತ ಅಂತ ಹೇಳ್ತಾರೆ. ಅವನ ಅಸಿಸ್ಟೆಂಟ್ಸ್, ಅವನ ಸಹಾಯಕರಾಗಿ ಮತ್ತೆ ಮೂರು ಮಂದಿ ಇರ್ತಾರೆ, ಪ್ರಸ್ತುತ ಪ್ರತಿಹಂತ ಸುಬ್ರಹ್ಮಣ್ಯ ಅಂತ ಮೂರು ಜನ ಇರ್ತಾರೆ. ಈ ಪ್ರಧಾನನಾಗಿರ್ತಕ್ಕವ ಉದ್ಗಾತ. ಆ ಉದ್ಗಾತ ಋತ್ವಿಜನ ಪದವಿಯನ್ನ ಹುದ್ದೆಯನ್ನ ಬಕನಿಗೆ ಕೊಟ್ಟಿದ್ದ ನೈಮಿಷಾರಣ್ಯದಲ್ಲಿ. ಯಾಕೆ ಕೊಟ್ಟು ಅಂದ್ರೆ ಸಹಸ್ವ ಏಭ್ಯ ಕಾಮಾನಾದಾಯತಿ ಅಂತ. ಅವರು ಏನನ್ನ ಬಯಸಿ ಯಜ್ಞ ಮಾಡಿದ್ರೋ ಆ ಯಜ್ಞದ ಫಲವನ್ನು ಇವನ ದಾನದಿಂದ ಅವರು ಪಡೀತಿದ್ರು. ಏಭ್ಯ ನೈಮಿಷಾರಣ್ಯದಲ್ಲಿ ಇರತಕ್ಕಂತಹ ಋಷಿಗಳಿಗೋಸ್ಕರ ಕಾಮಾನಾದಾಯತಿ, ತಾನು ದಾನ ಮಾಡಿ ಅವನು ಬಯಸಿದ ಫಲಗಳನ್ನು ತಂದು ಇಟ್ಟಿದ್ದ. ಅದನ್ನ ಅವನ ದಾನದಲ್ಲಿ ಅಂತಹ ಶಕ್ತಿ ಇತ್ತು, ಯಾವುದನ್ನ ಬಯಸಿ ದಾನ ಮಾಡಿತೋ ಆ ಫಲ ದೊರಕಿ ಬಿಡುತ್ತಿತ್ತು. ಅದರಿಂದ ನೈಮಿಷಾರಣ್ಯದ ಋಷಿಗಳು ಅವರಿಂದ ಸಾಮಗಾನ ಮಾಡಿಸಿದರು. ಮುಂದೆ ಆಗಾತಾಹ ವೈ ಕಾಮಾನಾಂ ಭವತಿ, ವೈ ಕಾಮಾನಾಂ ಭವತಿ ಏತದೇವಂ ವಿದ್ವಾನ್ ಅಕ್ಷರಂ ಉದ್ಗೀತಂ ಉಪಾಸ್ತೆ. ಇದು ಭಗವದಾಲ್ಪ್ಯನ ಒಂದು ಸಂಗತಿಯಾಯಿತು. ಮುಂದೆ ಯಾರಾದರೂ ಕೂಡ ಒಬ್ಬ ಸಾಧಕ ಸಾಮಗಾನ ಮಾಡಿದರೆ ಹೇಗೆ, ಏತದ ಏವಂ ವಿದ್ವಾನ್, ಪ್ರಾಣದೇವರು ಸಾಮದ ಅಭಿಮಾನಿ ದೇವತೆ, ಅಂಥ ಪ್ರಾಣದೇವರಲ್ಲಿ ಓಂಕಾರ ವಚನದ ಭಗವಂತ ಇದ್ದಾನೆ ಅಂತ ತಿಳಿದು ತಮ್ಮ ಹೃದಯದಲ್ಲಿ ಪ್ರಾಣಾಂತರ್ಯಾಮಿಯಾಗಿ ಭಗವಂತನನ್ನ ಓಂಕಾರ ವಾಚ್ಯನಾಗಿ ಯಾರು ಉಪಾಸನೆ ಮಾಡುತ್ತಾರೆ ಅವರು ಸಾಮಗಾನ ಮಾಡಿದಾಗ ಅಭಿಷ್ಟ ಸಿದ್ಧಿಯಾಗುತ್ತೆ. ಅಂತ ಸಾಮವೇದವನ್ನ ಯಾರು ಗಾನ ಮಾಡಬೇಕು ಅಂದ್ರೆ ಪ್ರಾಣದೇವರಲ್ಲಿ ಭಗವಂತನನ್ನ ಓಂಕಾರ ವಾಚ್ಯನನ್ನಾಗಿ ಉಪಾಸನೆ ಮಾಡತಕ್ಕಂಥವರು ಸಾಮಗಾನ ಮಾಡಿದರೆ ಅವರು ಆಗಾತಾಹವೈ ಕಾಮಾನಾಂ ಭವತಿ, ಅವರು ಬಯಸಿದ ಕಾಮನೆಗಳನ್ನ ಒದಗಿಸುವ ಗಾನವಾಗುತ್ತೆ, ಅದು ಅಭಿಷ್ಟ ಸಿದ್ಧಿಯಾಗುತ್ತೆ. ಇತಿ ಅಧ್ಯಾತ್ಮಂ, ಇಲ್ಲಿಗೆ ಓಂಕಾರ ವಾಚ್ಯನಾದ ಭಗವಂತನನ್ನ ಅಧ್ಯಾತ್ಮ ಉಪಾಸನೆ, ಅಂದ್ರೆ ನಮ್ಮ ದೇಹದೊಳಗೆ ಉಪಾಸನೆ, ಪ್ರಾಣದೇವರಲ್ಲಿ ಉಪಾಸನೆ, ಇದು ಅಧ್ಯಾತ್ಮದ ಉಪಾಸನೆ ಆಯ್ತಿಲ್ಲಿ. ಇಲ್ಲಿ ಎರಡನೇ ಖಂಡ ಮುಗಿಯಿತು. ಮುಂದೆ ಈ ಅಧ್ಯಾತ್ಮದಲ್ಲಿ ಓಂಕಾರವನ್ನು ಉಪಾಸನೆ ಮಾಡತಕ್ಕಂಥ ವಿಧಾನದ ಇನ್ನೊಂದು ಮುಖ ಅಧಿದೈವದಲ್ಲಿ. ಈ ಅಧ್ಯಾತ್ಮ ದೈವ ಅಂದ್ರೆ ಪಿಂಡಾಂಡ, ಪಿಂಡಾಂಡದಲ್ಲಿ ಉಪಾಸನೆ ಮತ್ತು ಅಧಿದೈವದಲ್ಲಿ ಸೂರ್ಯದಲ್ಲಿ ಉಪಾಸನೆ. ಅಧಿದೈವತಂ, ಮುಂದೆ ಅಧಿದೈವತ ಅಂದ್ರೆ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ದೇವತಾ ಶಕ್ತಿಯಲ್ಲಿ ಉಪಾಸನೆ ಮಾಡುವುದು ಅಧಿದೈವತ ಉಪಾಸನೆ. ಪಿಂಡಾಂಡದಲ್ಲಿ ಇರತಕ್ಕಂಥ ದೇವತಾ ಶಕ್ತಿಯಲ್ಲಿ ಉಪಾಸನೆ ಅಧ್ಯಾತ್ಮ ಉಪಾಸನೆ. ಅದಾಯ್ತು ಈಗ ದೇಹದೊಳಗೆ ಪ್ರಾಣದೇವರು, ಪ್ರಾಣದೇವರಲ್ಲಿ ಭಗವಂತ. ಅಥ ಅಧಿದೈವತಂ, ಬ್ರಹ್ಮಾಂಡವನ್ನು ನಿಯಮನ ಮಾಡತಕ್ಕಂಥ ದೇವತಾ ಶಕ್ತಿಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ವಿಧಾನವನ್ನ ಮೂರನೆಯ ಖಂಡದಲ್ಲಿ ಹೇಳಿದ್ದೇವೆ. ಏನು ಏ ವಾಸೌ ತಪತಿ ಸಮುದ್ಗೀತ ಉಪಾಸೀತ, ಏ ವಾಸೌ ತಪತಿ, ಯಾರು ಅಲ್ಲಿ ಅಸೌ ಅಂದ್ರೆ ಅದಸಸ್ತು ಪ್ರಕೃಷ್ಟಂ, ಕಣ್ಣಿಗೆ ಕಾಣುತ್ತೆ ಅದರ ದೂರದಲ್ಲಿ, ದೂರದಲ್ಲಿ ತಪತಿ ಇಡೀ ಪ್ರಪಂಚವನ್ನ ಸುಡ್ತಾ ಇದ್ದಾನಲ್ಲ ಅವನು. ಏ ವಾಸೌ ತಪತಿ ಅಂದ್ರೆ ಸೂರ್ಯಮಂಡಲ, ಸೂರ್ಯಮಂಡಲ ಅಲ್ಲ ಸೂರ್ಯ, ಸೂರ್ಯನೂ ಅಲ್ಲ, ಸೂರ್ಯನೂ ಆಗಿರತಕ್ಕ ಪ್ರಾಣದೇವರು. ಯಾಕೆಂದ್ರೆ ನಮ್ಮ ಪ್ರಾಣದೇವರಲ್ಲಿ ಉಪಾಸನೆ, ದೇಹದೊಳಗಿರತಕ್ಕ ಪ್ರಾಣದೇವರಲ್ಲಿ ಉಪಾಸನೆ, ಬ್ರಹ್ಮಾಂಡದಲ್ಲಿ ಸೂರ್ಯಮಂಡಲದಲ್ಲಿ ಇರತಕ್ಕಂತಹ ಪ್ರಾಣದೇವರ ಉಪಾಸನೆ. ಅಂದ ಯಾರು ಅಲ್ಲಿ ಸುಡ್ತಾ ಇದ್ದಾನೋ, ಕಾವನ್ನು ಈ ನೆಲಕ್ಕೆ ಕೊಡ್ತಾ ಇದ್ದಾನೋ ಅಂದ್ರೆ ಸೂರ್ಯ ಅಲ್ಲ. ಸೂರ್ಯ ಅಂದ್ರೆ ಸೂರ್ಯಮಂಡಲ, ಸೂರ್ಯಮಂಡಲವೂ ಅಲ್ಲ. ಸೂರ್ಯಮಂಡಲ ಅಂದ್ರೆ ಸೂರ್ಯ, ಸೂರ್ಯನೂ ಅಲ್ಲ. ಸೂರ್ಯ ಸುಡ್ತಾ ಇದ್ದಾನೆ ಅಂದ್ರೆ ಹೇಗೆ ಅಂದ್ರೆ ಅದು ಕಟ್ಟಿಗೆ ಬೆಂಕಿಯನ್ನು ಸುಡ್ತಾ ಇದೆ. ಕಟ್ಟಿಗೆಯನ್ನು ಬೆಂಕಿ, ಕಟ್ಟಿಗೆಯಲ್ಲಿ ಬೆಂಕಿ ಇದೆ. ಕಟ್ಟಿಗೆ ಸುಡುವುದ, ಕಟ್ಟಿಗೆ ಸುಡುತ್ತೆ ಅಂತ ಹೇಳ್ತೇವೆ ನಾವು. ಕಟ್ಟಿಗೆ ಸುಡುವುದಲ್ಲ, ಬೆಂಕಿ ಸುಡುವುದು. ಹಾಗೆಯೇ ಕಟ್ಟಿಗೆಯ ಒಳಗೆ ಪ್ರಕಾಶ ಶಕ್ತಿಯಾಗಿ ಬೆಂಕಿ ಇರುವಂತೆ ಸೂರ್ಯಮಂಡಲದೊಳಗೆ, ಸೂರ್ಯನ ಒಳಗೆ ಬೆಳಕು ನೀಡುವ, ಜಗತ್ತಿಗೆ ಬೆಳಕು ನೀಡುವ ಶಕ್ತಿಯಾಗಿ ಬೆಳಕಾಗಿ ಪ್ರಾಣದೇವರಿದ್ದಾರೆ. ಅದು ಬೃಹದಾರಣ್ಯಕ ಉಪನಿಷತ್ರ ಮಾತಾಡಿದ್ದಾರೆ. ಆದಿತ್ಯಂ, ಅಗ್ನಿ, ವಾಯು, ಆದಿತ್ಯ, ಈ ಮೂರು ಪ್ರತೀಕಗಳಲ್ಲೂ ಪ್ರಾಣದೇವರು ಇರುವುದು. ಹಾಗಾಗಿ ಮೇಲೆ ಆಕಾಶದಲ್ಲಿ ಬೆಳಗ್ತಾ ಇದ್ದಾರಲ್ಲ ಅಂತಂದ್ರೆ ಸೂರ್ಯ ಅಲ್ಲ, ಸೂರ್ಯನವರು ಇರತಕ್ಕಂಥ ವಾಯುದೇವರು. ಯೇ ವಾಸವು ತಪತಿ ತಮ್ಮ ಉದ್ಗೀತಂ ಉಪಾಸೀತ, ಅರ್ಥ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಪ್ರಾಣದೇವರಲ್ಲಿ ಭಗವಂತನನ್ನು ಉಪಾಸನೆ ಮಾಡಿ. ಇದು ಅಧಿದೇವದ ಉಪಾಸನೆ. ಉಪಾಸನೆ ಎರಡು ವಿಧ ಅನ್ನೋದನ್ನ ತೈತ್ರಿಯ ಉಪನಿಷತ್ತು ಎಷ್ಟಾಯಂ ಅಶ್ಯಾಸವಾದಿಷ್ಟಾಯಂ ಶರೀರೇ ಅಶ್ಯಾಸವಾದಿತ್ಯ, ಶರೀರದಲ್ಲಿ ಮತ್ತು ಸೂರ್ಯನಲ್ಲಿ ಇರತಕ್ಕಂತಹ ಭಗವತ್ ಶಕ್ತಿ ಒಂದೇ ಎಂದು. ಶರೀರದಲ್ಲಿ ಇರತಕ್ಕಂತಹ ಭಗವತ್ ಶಕ್ತಿಯನ್ನೇ ಸೂರ್ಯದಲ್ಲಿ ಉಪಾಸನೆ. ಸೂರ್ಯನ ಶರೀರದಲ್ಲಿ ಇರತಕ್ಕ ಪ್ರಾಣದೇವರಲ್ಲಿ ಸೂರ್ಯದಲ್ಲಿ ಇರತಕ್ಕ ಪ್ರಾಣದೇವರು. ಹೀಗೆ ತಮ್ಮ ಉದ್ಗೀತಂ ಉಪಾಸೀತ, ಮೇಲೆ ಆಕಾಶದಲ್ಲಿ ಸೂರ್ಯಮಂಡಲದಲ್ಲಿ, ಸೂರ್ಯಮಂಡಲದ ಅಭಿಮಾನಿಯಾಗಿರತಕ್ಕಂತಹ ಸೂರ್ಯನಲ್ಲಿ ಇದ್ದು ಇಡೀ ಜಗತ್ತಿಗೆ ಬೆಳಕನ್ನು ಕಾಮನ್ನು ಕೊಡತಕ್ಕಂತಹ ಪ್ರಾಣದೇವರಲ್ಲಿ ಉದ್ಗೀತ ವಾಚ್ಯನಾಗಿರತಕ್ಕಂಥ ಭಗವಂತ ಇದ್ದಾರೆ ಅಂತ ತಿಳ್ಕೊಂಡ. ಅವರಲ್ಲಿ ಉದ್ಗೀತಾಂತ ಯಾಕೆ ಉಪಾಸನೆ ಮಾಡಬೇಕು ಸೂರ್ಯಮಂಡಲದಲ್ಲಿ ಅಂತಂದ್ರೆ, ಉದ್ಯನ್ವ ಏಷ ಉದ್ಗಾಯತಿ ಉದ್ಯನ್ನ ತಮೋಭಯಂ ಅಪಹಂತಿ ಅಪಹಂತಾಹ ವೈ ಭಯಸ್ಯ ತಮಸೋ ಭವತಿ ಏವಂ ವೇದ. ಉದ್ಯನ್ ಉದ್ಯನ್ವ ಏಷ ಉದ್ಗಾಯತಿ, ಸೂರ್ಯ ಉದಿಸ್ತಾ ಬರುವಾಗ ಅವನು ಏನ್ ಮಾಡ್ತಾ ಇದ್ದಾನೆ, ಸೂರ್ಯನಲ್ಲಿ ಇರತಕ್ಕಂತಹ ಪ್ರಾಣದೇವರು ಸುಮ್ಮನೆ ಇರುವುದಿಲ್ಲ ಅಂತ. ಸೂರ್ಯೋದಯ ಕಾಲದಲ್ಲಿ ಉದ್ಯನ್ವ, ತಾನು ಉದಯಾಸ್ತಮಯ ಇಲ್ಲ, ಆದ್ರೆ ಸೂರ್ಯಮಂಡಲ ನಮಗೆ ಕಣ್ಣಿಗೆ ಕಾಣಿಸಿಕೊಳ್ಳದೆ ಉದಿಸುವುದು, ಆ ಸೂರ್ಯ ಮಂಡಲ ನಮಗೆ ಕಣ್ಣಿಗೆ ಕಾಣಿಸುವ ಆ ಉದಯದ ಸಮಯದಲ್ಲಿ ಸೂರ್ಯಮಂಡಲದಲ್ಲಿ ಇರ್ತಕ್ಕಂತಹ ಪ್ರಾಣದೇವರು ಏನ್ ಮಾಡ್ತಾರೆ ಅಂದ್ರೆ ಉದ್ಗಾಯತಿ, ಅವರು ಸಮಾಧಾನ ಮಾಡ್ತಾ ಇರ್ತಾರಂತೆ ಭಗವಂತನ ಪ್ರಾತಃ ಕಾಲದಲ್ಲಿ. ಆದ್ರಿಂದ ಭಗವಂತನ ಉದ್ಗಾನ ಮಾಡ್ತಕ್ಕಂತಹ ಪ್ರಾಣದೇವರನ್ನ ನಾವು ಉದ್ಗೀತದಿಂದ ಆ ಪ್ರಾಣದೇವರನ್ನು ಭಗವಂತನನ್ನು ಉದ್ಗಾಯತಿ ಅಂತ. ಇದಕ್ಕೆ ಸ್ವಾರಸ್ಯ ಏನಂತಂದ್ರೆ, ಸೂರ್ಯ ಮೇಲ್ನೋಟಕ್ಕೆ ಅದೇ ಸೂರ್ಯ ಬೆಳಗಾತ ಮೂಡುವಾಗ ಹಾಡ್ತಾರೆ ಅಂತ. ಯಾವ ಸೂರ್ಯ ಹಾಡುವುದು ಏನು ಕೇಳೋದೇ ಇಲ್ಲವಲ್ಲ ನಮಗೆ. ಅದು ಎಲ್ಲರೂ ಹಾಡ್ತಾರೆ ಅಂದ್ರೆ ಹಾಡುವ ಹಾಗೆ ಆ ಬೆಳಗಿನ ಕಾಲದಲ್ಲಿ ಸಂಗೀತ ಕೇಳಿದ್ರೆ ಹೇಗೆ ಲವಲವಕ್ಕೆ ಇರುತ್ತೆ ಹಾಗಿರುತ್ತೆ ಅಂತ ಅರ್ಥ ಅಂತ ಬರೀತಾರೆ ಎಲ್ಲರು. ಆದ್ರೆ ನಿಜವಾಗಿ ಭಗವಂತನನ್ನು ಹೇಗೆ ನಮ್ಮ ಮೂಗಿನಲ್ಲಿ ಕೂತು ಭಗವಂತನ ನಿರಂತರ ಹಂಸಮಂತ್ರ ಜಪ ಪ್ರಾರ್ಥನೆಗಳು ಮಾಡ್ತಾರೆ, ಹಾಗೆ ಸೂರ್ಯನಲ್ಲಿ ಕೂತು ಸಮಾಧಾನ ಮಾಡ್ತಾರೆ. ಭಗವಂತನ ಉಪಾಸನೆ ನಡೆದಿದೆ ಅಲ್ಲಿ ಪ್ರಾರ್ಥನೆಗಳು. ಹಾಗಾಗಿ ಉದ್ಯನ್ವ ಏಷಃ ಉದ್ಗಾಯತಿ, ಈ ಪ್ರಾಣದೇವರು ಅಲ್ಲಿ ನೋಡಿ ಇನ್ನೊಂದು ತಮಾಷೆ ಇದೆ. ಸೂರ್ಯ ಸಮಾಧಾನ ಮಾಡ್ತಾರೆ ಅಂತ ಹೇಳುವುದಿಲ್ಲ, ಸೂರ್ಯನಿಗೆ ಅಸವು ಅಂತ ಹೇಳ್ತಾರೆ ಅಲ್ಲಿ ದೂರದಲ್ಲಿರುವಂತದ್ದು ಅಂತ. ಸಮಾಧಾನ ಮಾಡುವವನು ಏಷಃ ಅಂತ, ಏಷ ಅಂದ್ರೆ ಹತ್ತಿರದಲ್ಲಿರುವವನು, ಸೂರ್ಯ ಏಷಃ ಅಲ್ಲ ಅಸವು. ಆ ಶಬ್ದಗಳನ್ನು ಗಮನಿಸಬೇಕು, ಬಹಳ ಎಚ್ಚರದಿಂದ ಉಪಯೋಗ ಮಾಡ್ತಾರೆ. ಯಾರು ಸಮಾಧಾನವನು ಏಷ ಅಂತ ನಮ್ಮ ಒಳಗೆ ಇದ್ದಾನಲ್ಲ ಪ್ರಾಣದೇವರು, ಅವರಲ್ಲಿ ಸಮಾಧಾನ ಮಾಡುದು ಏಷಃ ಅಂದ್ರೆ ಇವನು ಅಂತ. ಮೊದಲು ಸೂರ್ಯನನ್ನ ಅವನು ಅಂತ ಹೇಳಿದ್ರು, ಅಲ್ಲಿ ಇವನು ಗಾನ ಮಾಡ್ತಾರೆ ಅಂತ. ಅವನಲ್ಲಿ ಇವನು, ಇವನು ಅಂದ್ರೆ ಎಷ್ಟು ಅಂದ್ರೆ ನಮ್ಮ ಒಳಗೆ ಇರತಕ್ಕ ಪ್ರಾಣದೇವರೇ ಅಲ್ಲಿ ಇದ್ದು ಸಮಾಧಾನ ಮಾಡ್ತಾ ಇದ್ದಾರೆ. ಉದ್ಯನ್ವ ಏಷಃ ಉದ್ಗಾಯತಿ, ಉದಯಿಸ್ತಾ ಇರುವಾಗ ಸೂರ್ಯನಲ್ಲಿ ಪ್ರಾಣದೇವರು ಕೂತು ಅವರು ಉದ್ಗಾರ ಸಮಾಧಾನ ಮಾಡ್ತಾ ಇರ್ತಾರೆ. ಯಾಕೆ ಸಮಾಧಾನ ಮಾಡುವುದು, ಸಮಾಧಾನದಿಂದ ಏನು ಫಲ ಅಂದ್ರೆ ಅದರಿಂದ ನಮಗೆ ಒಂದು ಫಲ ಕೊಡ್ತಾ ಇದ್ದಾರೆ. ಏನು ಉದ್ಯನ್ ತಮೋಭಯಂ ಅಪಹಂತಿ, ನಮಗೆ ಉದಿಸುವುದರ ಮೂಲಕ ಎರಡು ಕ್ರಿಯೆ ಮಾಡ್ತಾ ಇದ್ದಾರಂತೆ. ಒಂದು ಕತ್ತಲನ್ನ ಪರಿಹರಿಸಿದ್ರು ಮತ್ತು ಭಯವನ್ನ ಪರಿಹರಿಸಿದ್ರು. ಕತ್ತಲು ಮತ್ತು ಭಯ ಎರಡು ಒಂದಕ್ಕೊಂದು ಸಂಬಂಧ. ಕತ್ತಲಿದ್ರೆ ಭಯ, ಕತ್ತಲು ಹೋದ್ರೆ ಭಯ ಹೋಗುತ್ತೆ. ಅಷ್ಟೇ, ರಾತ್ರಿ ಇದ್ರೆ ಹೆದರಿಕೆ, ಅದು ಹೋದ್ರೆ ನಿರ್ಭಯ. ಹಾಗಾಗಿ ತಮಸೆ ಭಯ, ಅಜ್ಞಾನವೇ ಭಯ, ಜ್ಞಾನವೇ ಭಯ. ಅಜ್ಞಾನದ ಭಯವನ್ನು, ಕತ್ತಲಿನ ಭಯವನ್ನ ಪರಿಹಾರ ಮಾಡಿದ್ರು. ಅದು ಪರಿಹಾರ ಆದದ್ದು ಸೂರ್ಯೋದಯದಿಂದ ಅಷ್ಟೇ ಅಲ್ಲ, ಅದರಲ್ಲಿ ಇರತಕ್ಕಂತಹ ಸಾಮ ಭಗವಂತನ ಸಮಾಧಾನದಿಂದ ನಮಗೆ ಅಭಯವನ್ನು ಕೊಡ್ತಾ ಇದ್ದಾರೆ ಅವರು. ಉದ್ಯಮ ತಮೋಭಯಂ ಅಪಹಂತಿ, ಹೀಗೆ ತಿಳ್ಕೊಂಡು ಸಾಮಗಾನ ಮಾಡಿದರೆ ನಾವು ಮನೆಯಲ್ಲಿ ಕೂತು ಸಾಮವೇದ ಓದು ಸಾಮಗಾನ ಮಾಡುವಾಗ ಈ ತಿಳ್ಕೋಬೇಕು. ಪ್ರಾಣದೇವರು ಪ್ರತಿದಿನ ಪ್ರಾತಃ ಕಾಲದಲ್ಲಿ ಸೂರ್ಯಮಂಡಲದಲ್ಲಿ ಸೂರ್ಯನಲ್ಲಿ ಸನ್ನಿಹಿತರಾಗಿದ್ದು ಭಗವಂತನ ಸ್ತೋತ್ರವನ್ನು ಸಾಮಮಂತ್ರದ ಮೂಲಕ ಮಾಡ್ತಾರೆ, ಸಾಮಗಾನದ ಮೂಲಕ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅಪಹಂತಾಹ ವೈಫಯಸ್ಯ ತಮಸೋ ಭವತಿ ಏವಂ ವೇದ, ಹೀಗೆ ತಿಳಿದುಕೊಂಡು ಸಾಮಗಾನ ಮಾಡಿದರೆ ಅಂಥ ಸಾಮವೇದದ ಗಾನ ಅಪಹಂತಾಹ ವೈ ಗಾನ ಮಾಡತಕ್ಕಂಥ ಸಾಮ ವೇದಿ ಭಯಸ್ಯ ತಮಸಃ ಅಪಹಂತಾ ಭವತಿ, ಅಂಥವರ ಸಾಮವೇದದ ಗಾನದಿಂದ ನಮ್ಮ ಭಯ